ನುಯಾಲ್ಗಿ ಫಾಲಿಯರ್ ಸ್ಪ್ರೇ ಕೇಳೋಣಂತ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುಯಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದ ಎ ಮಂಜುನಾಥ್ ಅವರು ತರಕಾರಿಗಳಿಗೆ ನುಯಾಲ್ಗಿಯನ್ನು ಬಳಕೆ ಮಾಡಿ ಅನುಭವ ಪಡೆದುಕೊಂಡಿದ್ದಾರೆ. ಅವರ ವಿಚಾರ ಈಗ ಬಿತ್ತರವಾಗ್ತಾ ಇದೆ. 3,000 ಗಿಡಕ್ಕೆ ಹೊಡೆದಿದ್ವಿ, ಬಹಳ ಚೆನ್ನಾಗಿ ಬಂತು, ಬಹಳ ಇಳುವರಿ ಬಂತು. 25-30 ಕ್ವಿಂಟಲ್ ಆಗಿರ್ಬೋದು. ಓಹೋ, ಎಷ್ಟು ಸಾರಿ ಸಿಂಪರಣೆ ಮಾಡಿದ್ದು? 3-4 ಸಾರಿ ಮಾಡಿದ್ವಿ. ಹಾ ಹಾ, ಸಣ್ಣದಿದ್ದಾಗ ಒಂದ್ಸಾರಿ, ತಿರುಗಿ ಮಧ್ಯಕ್ಕೆ ಒಂದ್ಸಾರಿ, ತಿರುಗಾ ದೊಡ್ಡವಾದ. ಟೊಮೆಟೊ ಗಿಡನು 2,000 ಹಾಕಿದ್ವಿ, ಅದು ಬಹಳ ಚೆನ್ನಾಗಿ ಬಂತ. ಮೆಣಸಿನ ಗಿಡ ಮತ್ತು ಟೊಮ್ಯಾಟೋಕ್ಕೆ ಉಪಯೋಗಿಸ್ಕೊಂಡ್ರಿ, ಮತ್ತೆ ಒಳ್ಳೆ ಬೆಳವಣಿಗೆ ಕಂಡ್ರಿ, ಮತ್ತೆ ಗಿಡಗಳು ಬಾಳಿಕೆ ಬಂದ್ವಾ ಹೇಗೆ? ಗಿಡಗಳನ್ನು ಒಳ್ಳೆ ತಾಳಿಕೆ ಬಂತು, ಬಹಳ ದಿವಸನೂ ಬಂತು ಮೆಣಸಿನ ಗಿಡ. ಓಹೋ, ಉಪಯೋಗಿಸ್ಕೊಳ್ಳುವಾಗ ಅಥವಾ ಉಪಯೋಗಿಸ್ಕೊಂಡ ಮೇಲೆ ಈಗ ಕೀಟನಾಶಕಗಳು ಸಿಂಪಡಣೆ ಮಾಡಿದಾಗ ಆಗುವ ಉರಿ ಅಥವಾ ದಾಹ ಅಥವಾ ಕೆಟ್ಟ ವಾಸನೆ ಇದೆಲ್ಲ ಒಳ್ಳೆ ಚೆನ್ನಾಗಿ ಬಂತು, ಬಹಳ ಚೆನ್ನಾಗಿದೆ. ಖರ್ಚು ವೆಚ್ಚ? ಖರ್ಚು ವೆಚ್ಚ ಏನು ಅನಿಸಲಿಲ್ಲ, ಖರ್ಚು ಕಮ್ಮಿ ಅಲ್ಲ. ಹೌದು, ಅದೊಂದೇ ಹೊಡೆದ್ ನಾವು, ಏನು ಬೇರೆ ಯಾವ್ದು ಜಾಸ್ತಿ ಹೊಡಿಲಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಲ್ಲಿ ಏನಾದ್ರು ಕಡಿಮೆ ಆಯ್ತಾ? ರಾಸಾಯನಿಕ ಗೊಬ್ಬರ ನಾವು ಬಹಳ ಹಾಕ್ಲಿಲ್ಲ. ಕೇಳಿಗ್ರೆ, ಹಸಿ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗೆ ನುಯಾಲ್ಗಿಯನ್ನು ಉಪಯೋಗಿಸಿಕೊಂಡು ಭರ್ಜರಿ ಇಳುವರಿಯನ್ನು ಪಡೆದುಕೊಂಡ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿಯ ಎ ಮಂಜುನಾಥ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಬಳಸಿ ಬಳಸಿ ನೋವಾಲ್ಗಿ ಸಾಬಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಗ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಲ್ಗಿ ಸಾಬಣವನ್ನ ಬಳಸಿ ಬಳಸಿ ನೋವಾಲ್ಗಿ. ನುಯಾಲ್ಗಿ ನ್ಯಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನುಯಾಲ್ಗಿ ದ್ರಾವಣವನ್ನು ಬಳಸಿ ಬಳಸಿ ನುಯಾಲ್ಗಿ. ಹೆಚ್ಚಿನ ಮಾಹಿತಿಗೆ ನುಯಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8-8-8-4-2-6-7-6-5-1. ಸಂಖ್ಯೆ ಮತ್ತೊಮ್ಮೆ 8-8-8-4-2-6-7-6-5-1. ಇದುವರೆಗೆ ನುಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುಯಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಇದುವರೆಗೆ ನುಯಾಲ್ಗಿ ಫಾಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಇನಾಮ್ ಹುಲ್ಲಿಕೆರೆಯ ಲಾಚವ್ವ ಶಿವಪ್ಪ ರೆಡ್ಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಗಣಪಾನಗ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನಾಮ್ ಹುಲಿಕೆರಿಯ ಲಾಚವ್ವ ಶಿವಪ್ಪ ರೆಡ್ಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರಿನಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 3739 ರೂಪಾಯಿಯಿಂದ 4806 ರೂಪಾಯಿಗಳು, ಉದ್ದಿನಕಾಳು 2577 ರೂಪಾಯಿಯಿಂದ 6470 ರೂಪಾಯಿಗಳು, ಧನಿಯ 6189 ರೂಪಾಯಿಯಿಂದ 10801 ರೂಪಾಯಿಗಳು, ಅಲಸಂದೆ 3780 ರೂಪಾಯಿಂದ 6080 ರೂಪಾಯಿಗಳು, ಹೆಸರುಕಾಳು 2060 ರೂಪಾಯಿಯಿಂದ 7001 ರೂಪಾಯಿಗಳು, ಗೆಜ್ಜೆ ಶೇಂಗಾ 2011 ರೂಪಾಯಿಯಿಂದ 7338 ರೂಪಾಯಿಗಳು, ಗುರೆಳ್ಳು 8028 ರೂಪಾಯಿಗಳು, ಬಿಳಿ ಜೋಳ 1825 ರೂಪಾಯಿಯಿಂದ 2517 ರೂಪಾಯಿಗಳು, ಮೆಕ್ಕೆಜೋಳ 1377 ರೂಪಾಯಿಯಿಂದ 1804 ರೂಪಾಯಿಗಳು, ಸಾಸಿವೆ 4847 ರೂಪಾಯಿಗಳು, ಕುಸುಬೆ 4100 ರೂಪಾಯಿಯಿಂದ 4727 ರೂಪಾಯಿಗಳು, ಸೂರ್ಯಕಾಂತಿ 1853 ರೂಪಾಯಿಯಿಂದ 5169 ರೂಪಾಯಿಗಳು, ತೊಗರಿ 4412 ರೂಪಾಯಿಗಳು, ಬಿಳಿ ಗೋಧಿ 1777 ರೂಪಾಯಿಯಿಂದ 2769 ರೂಪಾಯಿಗಳು. ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಒಂದು ರೂಪಾಯಿಂದ 2036 ರೂಪಾಯಿಗಳು, ಕಡಲೆಕಾಳು 3651 ರೂಪಾಯಿಗಳು, ಹೆಸರುಕಾಳು 5000 ರೂಪಾಯಿಂದ 6839 ರೂಪಾಯಿಗಳು, ಮೆಕ್ಕೆಜೋಳ 1601 ರೂಪಾಯಿಂದ 1959 ರೂಪಾಯಿಗಳು, ಸೋಯಾಬೀನ್ 4312 ರೂಪಾಯಿಂದ 4511 ರೂಪಾಯಿಗಳು, ಸೂರ್ಯಕಾಂತಿ 3100 ರೂಪಾಯಿಂದ 5099 ರೂಪಾಯಿಗಳು. ಇನ್ನು